ಮೀನುಗಾರಿಕೆ ದೇಶದ ಆರ್ಥಿಕತೆಯ ಬೆನ್ನೆಲುಬು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮೀನುಗಾರಿಕಾ ಅಭಿವೃದ್ದಿಗಾಗಿ ವಿವಿಧ ಯೋಜನೆ ಜಾರಿ, ಪರಶೋತ್ತಮ್ ರೂಪಾಲ. ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗೆ ರಾಷ್ಟೀಯ ಶಿಕ್ಷಣ ನೀತಿ ಸಹಕಾರಿ, ಪ್ರಹ್ಲಾದ್ ಜೋಶಿ. ಅಡಿಕೆ ಬೆಳೆಗಾರರಿಗೆ ಸಹಾಯಧನ ವಿಸ್ತರಣೆಗೆ ಅಗತ್ಯ ಕ್ರಮ, ಮುಖ್ಯಮಂತ್ರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಗ 102.3 ಮೆಗಾಹರ್ಟ್ಸ್ಗಳು. ಬೇಸಾಯ ರಂಗ. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್. ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದಾ ಆಖಿಯೇ ಜಿತ್ ಚಮ್ಮೆ ರಾಜಾನ್. ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ? ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ. ಈ ಪಾಪವನ್ನ ನಿಷೇಧಿಸಿ, ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಕಾರವಾರ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಕಾರ್ತವೀರ್ಯಾರ್ಜುನ ಕಾಳಗ. ಭಾಗವತರು ಮಾದಕಟ್ಟೆ ಈಶ್ವರ ಭಟ್, ಚಂಡೆ ದಂಬೆ ಈಶ್ವರ ಶಾಸ್ತ್ರಿ, ಮದ್ದಳೆ ಗುನ್ನೆಡ್ಕ ರಾಮಕೃಷ್ಣ ಭಟ್, ನಿರೂಪಣೆ ಗುನ್ನೆಡ್ಕ ಈಶ್ವರ ಭಟ್. ಕೇಳಿ ಕಾರ್ತವೀರ್ಯಾರ್ಜುನ ಕಾಳಗದಿಂದಾಯ್ದ ಯಕ್ಷಗಾನದ ಹಾಡುಗಳನ್ನ. ಶ್ರೀ ಗುರುಗಣಾಧಿಪತಯೇ ನಮಃ. ಆ ಪಾಲಯ ಗಜ ಮುಖ ಪಾರ್ವತಿ ನಂದನ, ಆ ಪಾರ್ವತಿ ನಂದನ ಜಾಲವ ಮಾಡದೆ ಪಾಲಿಸು ನಮ್ಮನು. ಪಾರ್ವತಿ ನಂದನ ಜಾಲವ ಮಾಡದೆ ಪಾಲಿಸು ನಮ್ಮನು. ಶಂಭು ಕುಮಾರ ಕುಂಬಿನಿ ಗೊಡೆಯ, ಶಂಭು ಕುಮಾರ ಕುಂಬಿನಿ ಗೊಡೆಯ, ನಂಬಿದ ನೀವು ನಾನು ಬೆಂಬಿಡದೆಯೆ ಪೊರೆ. ಪಾಲಯ ಗಜ ಮುಖ ಪಾರ್ವತಿ ನಂದನ, ಆ ಕಡಂದಲೆ ರಾಮರಾಯರು ರಚಿಸಿದಂತಹ ಕಾರ್ತವೀರ್ಯಾರ್ಜುನ ಕಾಳಗ ಎಂಬ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಪದ್ಯಗಳು, ಮಾಹಿಷ್ಮತಿಯ ಅರಸನಾದಂತಹ ಕೃತವೀರ್ಯನಿಗೆ ಕಾರ್ತವೀರ್ಯ ಎಂಬಂತಹ ಒಬ್ಬ ಮಗ ಹುಟ್ಟಿರ್ತಾನೆ. ಅವನು ಚಕ್ರವರ್ತಿಯಾಗಿ ಮೆರೆದಂತಹ ಸಂದರ್ಭ, ಓಲಗ ಪ್ರವೇಶವನ್ನು ಮಾಡುತ್ತಾನೆ. Thank you. ಘನ ಪರಾಕ್ರಮಿ ಎನಿಸಿ ಜಗದೇ ಅನಿಮಿಷೋರ ಗಮುಖ್ಯ ಮನುಜರಲ್ಲರ ಗೆಲಿದು ಅನಿಮಿಷೋರ ಗಮುಖ್ಯ ಮನುಜರಲ್ಲರ ಗೆಲಿದು ಮುನಿಪ ಅತ್ತಿಜ ನಿತ್ಯ ವರದಿ ದತ್ತಾತ್ರೇಯ ಮುನಿಗಳಿಂದ ವರಗಳನ್ನು ವಿದ್ಯೆಯನ್ನು ಪಡೆದಂತಹ ಕಾರ್ತವೀರ್ಯ ದಿಗ್ವಿಜಯವನ್ನು ಮಾಡಿ ಸಕಲ ಭೂಪೂಜರನ್ನೆಲ್ಲ ಗೆದ್ದು ಸಂತೋಷದಿಂದ ಓಲಗಸ್ತನಾಗಿರುವಂತಹ ಸಂದರ್ಭದಲ್ಲಿ ಓಲಗಕ್ಕೆ ಅವನ ಮಡದಿಯರಾದಂತಹ ಎಲ್ಲ ರಾಣಿವಾಸದವರು ಬರುತ್ತಾರೆ. ಬಂದಂತಹ ರಾಣಿಯರನ್ನು ಕಾರ್ತವೀರ್ಯ ಪ್ರಶ್ನಿಸ್ತಾನೆ. ಮಡದಿ ಮಣಿಯರೇ ನೀವು ನಡೆ ತಂದುದೇನೋ, ನೀವು ನಡೆ ತಂದುದೇನೋ, ನಡೆ ತಂದುದೇನೋ, ನುಡಿಯಿರಿ ಮನದಿರ ಏನೆಂಬುದನೋ, ನುಡಿಗಿರಿ ಮನದಿರ ಏನೆಂಬುದನೋ, ಏನೆಂಬುದನೋ ಜವದನವಿಂದು ಬಾಡಿಹುದೇಕೆ, ಬಾಡಿಹುದೇಕೆ ನುಡಿಯಿರಿ ನಿಮ್ಮಯ ಮನಸ್ಸಿನ ಬಯಕೆ, ಮಡದಿ ಮಣಿಯರ ನೀವು ನಡೆದಂದುದೇನೋ, ನಡೆದಂದುದೇನೋ ಬಂದಿಗೆ ಬೆಲ್ಲ

ಕೇಳು ನಿನ್ನ ಬೆಲರಾಜೇನು ದಾವ ಪುರದಿ ವದತಿ ಯಾವ ವಂಶ ಜಾತ ಉಸುರು ಎನ್ನಲಿ ವದತಿ ಯಾವ ವಂಶ ಜಾತ ಉಸುರು ಎನ್ನಲಿ ಅದರ ಕೇಳು ಎದುಕುಲೆಂದ ರಾವಣನನ್ನು ಕಾರ್ತವೀರ್ಯ ಸೆರೆಯಲ್ಲಿಡುತ್ತಾನೆ. ಈ ವಿಚಾರವನ್ನು ತಿಳಿದಂತಹ ರಾವಣನ ತಂದೆಯಾದಂತಹ ಪೌಲಸ್ತ್ಯನು ರಾವಣನನ್ನು ಬಿಡಿಸಿಕೊಂಡು ಹೋಗುವರೇ ಬರುತ್ತಾನೆ. ಗುರುಗಳಾದಂತಹ ಪೌಲಸ್ತ್ಯರು ಬರುವುದನ್ನು ಕಂಡು ಕಾರ್ತವೀರ್ಯ ಅವರನ್ನು ಸತ್ಕರಿಸುತ್ತಾನೆ. ಪರಮ ಪವನ ನಿಮ್ಮ ದರ್ಶನದಿಂದೆಲ್ಲ ಪರಮ ಪವನ ನಿಮ್ಮ ದರ್ಶನದಿಂದೆಲ್ಲ ಎನ್ನ ದುರಿತ ನಾಶನ ಜನ್ಮ ಸಫಲ ಒರೆವುದೆನ್ನೆ ನಿತ್ತ ಬಂದ ಕಾರಣವೇನು ಒರೆವುದಿನ್ನೆ ನಿತ್ತ ಬಂದ ಕಾರಣವೇನು ಬಂದ ಕಾರಣವೇನು ಕರುಣದೋಳರು ಗೆನ್ನಲೆಂದ ಅರಸಕ್ಕೆ ನೀ ನಿಲ್ದು ತನ್ನ ಗುರುತರ ಶಿಷ್ಯನು ಎಂದ ಹರುಗದಿ ಬಂದಿಯ ಗುರು ದಕ್ಷಿಣಯನು ಹರುಗದಿ ಬಂದಿಯ ಗುರು ದಕ್ಷಿಣಯನು ಪರಿದಿ ಕೊಡು ಎನ್ನಲೊರೆದನು ಭೂಮಿ ಪೆಚ್ಚಿದಕ್ಕೆ ಗುರಮಣ ನಿನ್ನ ಹೆಚ್ಚಿನ ಭಕ್ತಿಯ ಸುಗುಣ ನಿನ್ನ ಹೆಚ್ಚಿನ ಭಕ್ತಿಗೆ ಸುಗುಣ ಗುರುಗಳಾದಂತಹ ನಿಮ್ಮ ದರ್ಶನದಿಂದ ನನ್ನ ಜನ್ಮ ಪಾವನವಾಯಿತು, ಏನಾಗಬೇಕು ಎಂದು ಕೇಳಿದಾಗ ನನ್ನನ್ನು ನೀನು ಗುರು ಸಮಾನ ಎಂದು ಒಪ್ಪಿಕೊಳ್ಳುವುದಾದರೆ ಗುರುದಕ್ಷಿಣೆಯಾಗಿ ನನ್ನ ಮಗನಾದಂತಹ ರಾವಣನನ್ನು ನೀನು ಸೆರೆ ಬಿಡಬೇಕು ಎಂದು ಕೇಳುತ್ತಾನೆ. ಭೂರಮಣನಾದಂತಹ ಕಾರ್ತವೀರ್ಯ ಚಕ್ರವರ್ತಿಯಾಗಿ ಮೆರೆದಾಡಿ ರಾವಣನನ್ನು ಸೆರೆ ಹಿಡಿದು ಆಮೇಲೆ ಪೌಲಸ್ತ್ಯರು ಬಂದು ಕೇಳಿದಾಗ ಅವರಿಗೆ ಗುರುದಕ್ಷಿಣೆ ಎಂಬಂತೆ ಕಾರ್ತವೀರ್ಯನ ಸೆರೆಯನ್ನು ಬಿಡುತ್ತಾನೆ. ಅಷ್ಟು ಮಾತ್ರವಲ್ಲದೆ ರಾವಣನನ್ನು ಮಿತ್ರ ಎಂದು ಒಪ್ಪಿಕೊಂಡು ಸಂತೋಷವಾಗಿ ಅವನನ್ನು ಪೌಲಸ್ತ್ಯನೊಡನೆ ಒಪ್ಪಿಸಿ ಕಳುಹಿಸಿಕೊಡುತ್ತಾನೆ. ಮಂಗಲ ಪದ್ಯ. ಕಲ್ಯಾಣ ದುತ ಗಾತ್ರ ಯಾ

ಸೀನಿ ಬಾರೆ ಶಾಶ್ವತವಾಗಿ ಕುಲ ದೀಪವ ನಡೆಸುವಂತ ಪುಣ್ಯುಳ್ಳ ನಿಧಿಯೇ ನೀ ಬಾಬಾರೆನು ತಲೆ ಪ್ರೀತಿಯಲಿ ನೋಡಿದಳೆ ಕೌಸಲೆ ಪಾದವ ತೊಳೆದರು ಶ್ರೀಹರಿಯ ಪಾದವ ತೊಳೆದರು ಶ್ರೀಹರಿಯ ಮನ ಮೋದರಿಂದಲೇ ನಾರಿಯಾರು ಬೇಗ ಪಾದವ ತೊಳೆದರು ಶ್ರೀಹರಿಯ ಗಂಧ ಚಂದನ ಮೋದಲಾದ ಪರಿಮಳ ದ್ರವ್ಯ ಚಂದದಿಂದಲೇ ಕೂಡಿಸಿ ಜಲವ ಮಂದರೋದರನ ಪಾದವನತಿ ಹರುಷರಿ ಮಂದಗಮನೆಯರು ತೊಳೆದರಾಗ ಪಾದವ ತೊಳೆದರು ಶ್ರೀಹರಿಯ ಮನ ಮೋದರಿಂದಲೇ ನಾರಿಯಾರು ಬೇಗ ಪಾದವ ತೊಳೆದರು ಶ್ರೀಹರಿಯ ವಸುದೇವ ದೇವಕಿ ಸುತನಾಗಿ ಜನಿಸಿಯೇ ವಸುದೇಯ ಭಾರವ ನೀಳುಹಿಸಿದ ಅಸುರಾರಿ ಹರಿ ಶ್ರೀ ಮುರಳೀಧರನ ಪಾದ ಕುಸುಮಾಕ್ಷಿಯರೆಲ್ಲ ತೊಳೆದರಾಗ ಪಾದವ ತೊಳೆದರು ಶ್ರೀಹರಿಯ ಮನ ಮೋದದಿಂದಲೇ ನಾರಿಯರು ಬೇಗ ಪಾದವ ತೊಳೆದರು ಶ್ರೀಹರಿಯ ಕೊಡವಿ ಪಾಲಕ ಮೋದದಿಂದಲೇ ನಾರಿಯರು ಬೇಗ ಪಾದವ ತೊಳೆದರು ಶ್ರೀಹರಿಯ ಮಾವನ ಸೆರೆ ಮನೆಯೊಳಗಿರುವ ವಸು ದೇವ ದೇವಕಿಯರ ಪೊರೆಯಲೆಂದು ಮಾವನ ತರಿದು ಬಂದನ ಮಹರಿಸಿದಂತ ಪಾವನಾಂಗನ ಪಾದ ತೊಳೆದರಾಗ ಪಾದವ ತೊಳೆದರು ಶ್ರೀಹರಿಯ ಮನ ಮೋದದಿಂದಲೇ ನಾರಿಯರು ಬೇಗ ಪಾದವ ತೊಳೆದರು ಶ್ರೀ